ಅವ್ರು ಒಂದ್ ಎಕರೆಕ್ ಒಂದ್ ವರ್ಷಕ್ಕ 20 ಲಕ್ಷ ಲೀಟರ್ ನೀರು ಮಳೆ ಆಗ್ತದ ಅಂತ ಹೇಳ್ತಾರೆ. 100 ಎಕರೆಯಲ್ಲಿ ಬಿದ್ದಿರತಕ್ಕಂತ ಮಳೆ ನೀರು ಬಂದು ನಮ್ಮಲ್ಲಿ ಸಂಗ್ರಹ ಆಗಿ ಅದೊಂದು 3-4 ಕೋಟಿ ತುಂಬಿ ಮತ್ತೆ ಅದು ಓವರ್ಫ್ಲೋ ಆಗಿ ಹೋಗ್ತದ ನೀರು. ಸೊ ಮಳೆ ಜಾಸ್ತಿ ಆದಾಗ ಇದು ಇಷ್ಟ ಆಗ್ತದ. ಸೊ ಅದರಲ್ಲಿಂದ ಸುಮಾರು ನಾವು ಒಂದ್ 8 ಎಕರೆ ಉಳ್ಳಾಗಡ್ಡಿಯನ್ನ ಬೆಳಿತೇವೆ 10-12 ಮೋಟರ್. ಆಮೇಲೆ ಸುಮಾರು 2 ಎಕರೆ 3 ಎಕರೆ ಕಲ್ಲಂಗಡಿಯನ್ನ ಬೆಳಿತೇವೆ, ಅದ್ರ ಜೊತೆಗೆ ಪಪ್ಪಾಯಿಯನ್ನ ಬೆಳಿತೇವೆ. ಆಮೇಲೆ ಸುಮಾರು 3 ಎಕರೆ ದ್ರಾಕ್ಷಿ ಇದೆ, ಅದನ್ನ ದ್ರಾಕ್ಷಿ ಬೆಳಿತೇವೆ. ಮತ್ತು ದಾಳಂಬ್ರಿನಿ ಇತ್ತು ಒಂದು 4 ಎಕರೆ ಇವತ್ತು ನಾವು ತೆಗೆದಿದ್ದೇವೆ. ಆದ್ರೆ ಈಗ ವಿಶೇಷವಾಗಿ ನಾವು ಸುಮಾರು 2 ಎಕರೆ ಮೆಣಸಿನಕಾಯಿ, ಡೊಣ್ಣ ಮೆಣಸಿನಕಾಯಿ, ಬದನೆಕಾಯಿ, ಟೊಮೆಟೊ ಈ ರೀತಿ ಬೆಳೆದು ಒಟ್ಟು ನಾವು ಬೆಳಿತಕ್ಕಂತದ್ದು ಹೆಚ್ಚು ಈಡ್ ತರತಕ್ಕಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ರೇಟ್ ಅದೆಲ್ಲ ಭಗವಂತಿಗೆ ಬಿಟ್ಟಿದ್ದು. ಸೊ ಹೋದ್ಸಲ ನಾವು ಡೊಣ್ಣ ಮೆಣಸಿನಕಾಯಿ ಮಾಡಿದ್ದೇವೆ, ಸುಮಾರು 10 ಗುಂಟೆ ಕಡಿಮೆ 2 ಎಕರೆ ಡೊಣ್ಣ ಮೆಣಸಿನಕಾಯಿ ಮಾಡಿದಾಗ ಸುಮಾರು ಒಂದು 10-12 ಲಕ್ಷ ರೂಪಾಯಿ ನಾವು ಅದರಿಂದ ಮಾರಾಟ ಮಾಡಿದೇವೆ. ಪ್ರಾಫಿಟ್ ಅಲ್ಲ, ಮಾರಾಟ ಮಾಡಿ ಖರ್ಚು ವ್ಯರ್ಥ ತೆಗೆದು ನಮಗ ಮತ್ತು ನಮ್ಮ ಅದಕ್ಕೆಲ್ಲ ಬಿದಿರಾದ ಎಲ್ಲ ಹಾಕಿ ಬಹಳ ವೈಜ್ಞಾನಿಕವಾಗಿ ಮಾಡ್ತೇವೆ. ಒಂದ್ ಎಕರೆಕ್ ಒಂದ್ 7-8 ಸಾವಿರ ಅಗಿ ಹಾಕಿದಾಗ ಸುಮಾರು ಒಂದ್ 2 ಎಕರೆ ಅಂದ್ರ 10-15 ಸಾವಿರ ಅಗಿ ಹೋಗ್ತಾವ. ಒಂದ್ ಗಿಡಕ್ಕ 1 ಕಿಲೋ ನೆಲಕ್ ಬಿದ್ದು ಕೊಳತು ವೇಸ್ಟ್ ಆಯ್ತಂದ್ರ ಸುಮಾರು 15,000 ಕೆಜಿ ಅಷ್ಟು ವೇಸ್ಟ್ ಆಕೈತಿ. ಅಂದ್ರ 15 ಟನ್ ಮಾಡ್ತೇವೆ. ಒಂದ್ ಗಿಡ ಏನೂ ಇಲ್ಲಂದ್ರು ಕಡಿಮೆ ಅಂದ್ರು 10 ಕೆಜಿ ನಮಗ ಟೊಮೆಟೊ ಕೊಡ್ತೈತಿ. ಸೊ 10 ಕೆಜಿ 8 ರೂಪಾಯಿ ಕಿಲೋ ಮಾರಿದ್ರು ಸಹಿತ 15 × 45 = 45,000 ರೂಪಾಯಿ ಆಯ್ತು. ಒಮ್ಮೆ 10 ರೂಪಾಯಿ ಸಿಗ್ತೈತಿ ಅಂದ್ರ 15 ಲಕ್ಷ ರೂಪಾಯಿ ಆಗ್ತೈತಿ. ಸೊ ಮೊನ್ನೆ ನೋಡ್ರಿ ಬದನೆಕಾಯಿ ಒಂದು ಟ್ರೇಕ್ 1,000 ರೂಪಾಯಿ ಮಾರಾಟ ಆಗ್ತಿತ್ತು. ಸೊ ಹಿಂಗ ಬದನೆಕಾಯಿ, ಟೊಮೆಟೊ ಬೆಳಿತೇವೆ, ಉಳ್ಳಾಗಡ್ಡಿ ಬೆಳಿತೇವೆ, ಕಲ್ಲಂಗಡಿ, ಹಿಂಗೆ ಬೇರೆ ಬೇರೆ ಎಲ್ಲ ಇದು ಮಾಡ್ತೇವೆ. ಆಮೇಲೆ ನಾನು ಸುಮಾರು ಈ ಒಂದು 2002 - 2012 ಆಡು ಸಾಕಾಣಿಕೆಯನ್ನು ಮಾಡ್ತಿದ್ದೇವೆ. ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ನಮ್ಮಲ್ಲಿ ಆಡುಗಳನ್ನು ಖರೀದಿ ಮಾಡಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು ವರ್ಷ 7-8 ಲಕ್ಷ ರೂಪಾಯಿ ನಮಗೆ ಲಾಭ ಆಗ್ತಾ ಇತ್ತು. ಸ್ವಲ್ಪ ಏನೋ ಒಂದು ಅನಾರೋಗ್ಯದಿಂದ ತೆಗೆದೆ ಅದನ್ನ. ಸೊ ಮೊದಲಿಗೆ ನಾವು ಏನಾದರೂ ಜಡ್ಡ ಜಾಪತ್ರೆ ಬಂದ್ರೆ ವೆಟರ್ನರಿ ಡಾಕ್ಟರ್ಗೆ ಭೇಟಿಯಾಗಿ ನಾವು ಅವ್ರಿಗೆ ಮಾಹಿತಿ ಅದು ಕೇಳ್ತಿದ್ದೇವೆ. ಇಲ್ಲಿ ಡಾಕ್ಟರ್ ಕಮತ್ ಅಂತ ಹೇಳಿ ಅವ್ರು ಇದ್ದಿದ್ರು. ಸೊ ಅವ್ರ ಕಡೆ ಎಲ್ಲ ನಾವು ಕೇಳುದು ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಆಮೇಲೆ ಮುಂದೆ ನಾವೇ ಜಡ್ಡಿಗೆ ಏನ್ ಕೊಡ್ತಾರ ಏನು ಇದನ್ನೆಲ್ಲ ಕೇಳಿಕೊಂಡು ಪ್ರತಿ ವರ್ಷ ಅದನ್ನು ಇಟಿ ಮಾಡುದು ಮತ್ತು ಡಿವರ್ಮಿಂಗ್ ಜಂತಿನ ಗುಳಿಗೆ ಹಾಕ್ತಕ್ಕಂತದ್ದು, ಅದಕ್ಕೆ ಔಷಧ ಜ್ವರಕ್ಕೆ ಎಲ್ಲ ಹಾಕಿ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿ ಅದನ್ನ ನಾವೆಲ್ಲ ಬೆಳೀತಾ ಇದ್ದೇವೆ. ರೈತರು ಬಹಳಷ್ಟು ಶ್ರಮ ಕೊಟ್ಟು ನಾವು ಅಲ್ಲಿ ನೀರಿನ ಒಂದು ಸದ್ಬಳಕೆಯನ್ನು ಮಾಡ್ಕೋಬೇಕು ರೈತರು. ಸುಮಾರು 4-5 ಜಮೀನು ಇದ್ರು ಸಹಿತ ಒಂದು 21 ಮೀಟರ್ ಕೃಷಿ ಇಲಾಖೆಯಿಂದ ಒಂದು ಅನುದಾನವನ್ನು ಕೊಡ್ತಾರೆ. 50,000 - 60,000 ಕೊಡ್ತಾರೆ. ಅಷ್ಟೇ ಅಂದ್ರೂ ಸುಮಾರು ಒಂದು 7-8 ಲಕ್ಷ ಲೀಟರ್ ನೀರು ಹಿಡಿತೈತೆ ಅದು. ಸೊ ಇಂಥವೆಲ್ಲ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯದ್ದು ಡ್ರಿಪ್ ವ್ಯವಸ್ಥೆ ಕೊಡ್ತಾರೆ. ಅದಕ್ಕೆ ಹೊಲಾನೆ ನಾವೆಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿವೆ. ಹರಿ ನೀರು ಬಿಡುವುದಕ್ಕೆ 1 ಎಕರೆ ನೀರು ಇವತ್ತು ಎಷ್ಟು ವೇಸ್ಟ್ ಆಕೈತಿ. ಡ್ರಿಪ್ ಮಾಡುವುದರಿಂದ 4 ಎಕರೆಗೆ ಅದನ್ನ ಉಪಯೋಗ ಮಾಡ್ಕೋಬಹುದು. ಒಂದ್ಸಲ ಚೆಂಡು ಹೂನು ಬೆಳೆದು ನೋಡಿದೇವೆ. ಅಂದ್ರೆ ಬೇರೆ ಬೇರೆ ಎಲ್ಲ ಒಂದ್ ಸ್ವಲ್ಪ ಪ್ರಯೋಗಗಳನ್ನ ನಮ್ಮ ತೋಟದಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ನಾ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಿರುವುದರಿಂದ ಸುಮಾರು ಅಲ್ಲಿ 2-3 ಸಾವಿರ ಜನ ರೈತರು ಇರುವುದರಿಂದ ಅವರಿಗೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಕ್ಕಂತ ಮಾಹಿತಿ ಕೊಡಿಸ್ತಕ್ಕಂತ ಡ್ರಿಪ್ ವ್ಯವಸ್ಥೆ ಮಾಡತಕ್ಕಂತ ಪೈಪ್ ಲೈನ್ ವ್ಯವಸ್ಥೆ ಮಾಡತಕ್ಕಂತ ಇಂಥ ವಿಚಾರಗಳನ್ನು ಹೇಳಿದ್ರೆ ವಿಶೇಷವಾಗಿ ನಮ್ಮ ರೈತರು ಇಂಥ ತೋಟಗಾರಿಕೆ ಬೆಳೆ ಅಥವಾ ತರಕಾರಿ ಬೆಳೆ ಬೆಳೆಯೋದ್ರಿಂದ ಅವರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಸಣ್ಣ ರೈತರು ಈ ಮಟ್ಟದೊಳಗೆ ಕೃಷಿ ಮಾಡಬಹುದು ಹೆಂಗ, ಅವರಿಗೆ ಏನಾದರೂ ತೊಂದರೆಗಳಾಗ್ತಾವ ಹೆಂಗ, ಇದ್ರ ಬಗ್ಗೆ ತಾವೇನಾದ್ರೂ ವಿಚಾರ ಮಾಡಿದ್ರಿ? ಸಣ್ಣ ರೈತರಿಗೆ ಮಾರ್ಕೆಟಿನ ಸಮಸ್ಯೆ ಆಗ್ತದ್ರಿ. ಬಹಳಷ್ಟು ಈಡ್ ಬರುದ್ರಿಂದ ಈಗ ನಾವೆಲ್ಲ ಹೆಂಗ್ ಮಾಡ್ತೇವೆ ಅಂದ್ರೆ ಪಪ್ಪಾಯಿ ಅವು ಎಲ್ಲ ಬಂದ್ರೆ ಲಾರಿ ಒಳಗೆ ಒಯ್ದು ಮಾರಾಟ ಮಾಡ್ತಿದ್ದೇವೆ ಎಲ್ಲ ಮಾಡ್ತಿದ್ದೆ. ಈ ಸಣ್ಣ ಸಣ್ಣ ರೈತರಿಗೆ ಸ್ವಲ್ಪ ಸಮಸ್ಯೆ ಆಕದ, ಮಾರ್ಕೆಟ್ ಟ್ರಾನ್ಸ್ಪೋರ್ಟೇಷನ್ ಅವೆಲ್ಲ ಸಮಸ್ಯೆಗಳಾಕವು. ಅವರು ತಮ್ಮ ವೈಯಕ್ತಿ ಸಣ್ಣ ರೈತರು ಮಾರಾಟ ಮಾಡುವುದಕ್ಕಿಂತನು ತಾವೇ ಕೂತು ವೈಯಕ್ತಿಕವಾಗಿ ಅದನ್ನ ಮಾರಾಟ ಮಾಡಿದ್ರು. ಈಗ ಅದನ್ನೇ ನೀವೇ ಕೂತು ಮಾರಾಟ ಮಾಡಿದ್ರೆ 10 ರೂಪಾಯಿ ಸೇರಿ ನಿಮಗೆ 20 ರೂಪಾಯಿ ಲಾಭ ಆಗ್ತೈತಿ. ಆ ರೀತಿಯಿಂದ ರೈತರು ಲಾಭವನ್ನು ಗಳಿಸಬೇಕು. ಮತ್ತೆ ಆ ಸಣ್ಣ ರೈತರಿಗೂ ನಮ್ಮಲ್ಲಿ ಸುಮಾರು 1 ಎಕರೆ ಅವ ರೈತ ಇದ್ದ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ 25,000 ವರೆಗೂ ಬೀಜ, ಕ್ರಿಮಿನಾಶಕ, ಗೊಬ್ಬರಕ್ಕನ ಅವರಿಗೆ ರೈತರಿಗೆ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಒಂದು ವರ್ಷ ಆದ ನಂತರ ಅವ ನಮಗೆ ದುಡ್ಡು ತೀರಿಸಿದ್ರೆ ಮುಗಿತು. ಸೊ ಆ ರೀತಿ ಸಹಾಯವನ್ನು ಕೂಡ ನಾವು ಸಣ್ಣ ಸಣ್ಣ ರೈತರಿಗೆ ಮಾಡ್ತೇವೆ. ಸಣ್ಣ ರೈತರು ಕೂಡ ಎಮ್ಮೆಯನ್ನ ಸಾಕಾಣಿಕೆ ಮಾಡಿದ್ರೆ ಅದು ದಿನನಿತ್ಯ ಸುಮಾರು 1.5 ಲೀಟರ್ ಹಿಡಿದ್ರು 4 ಲೀಟರ್ ಇದು ಕೊಡ್ತದೆ ಹಾಲು. ಸೊ ಇವತ್ತು ಮಾಡಬೇಕು ಅಂತ ಹೇಳಿ ರೈತರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೇನೆ. ಈಗ ತಾವು ಸಹಕಾರ ಸಂಘದ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ರೈತಟ್ಟೆ ಸಲುವಾಗಿ ಅವರದೇ ಆದಂತಹ ಒಂದು ಸಾಮೂಹಿಕ ಕೃಷಿ ಮಾಡಿದ್ರೆ ಅಥವಾ ಅವರದೇ ಆದಂತಹ ಒಂದು ನೆಟ್ವರ್ಕ್ ಮಾಡಿಕೊಂಡು ಕೆಲವರು ಕೃಷಿ ಒಳಗೆ ತೊಡಗಿಸಿಕೊಳ್ಬೇಕು, ಕೆಲವರು ಯುವ ರೈತರು ಏನಿದ್ದಾರೆ ಅವರು ಮಾರ್ಕೆಟ್ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು, ಈ ರೀತಿಯಾಗಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಅದ ಮಾರ್ಕೆಟ್ನೊಳಗೆ, ಅಂದ್ರೆ ಅವರೇ ಒಂದು ನೆಟ್ವರ್ಕ್ ಮಾಡಿಕೊಂಡು ಮಾರಾಟ ಮಾಡುವಂತಹದ್ದು, ಇಂಥ ವ್ಯವಸ್ಥೆ ಏನಾದರೂ ಸಾಧ್ಯ ಅದಾನ, ಇದ್ರ ಬಗ್ಗೆ ಯಾವಾಗಾದ್ರೂ ವಿಚಾರ ಮಾಡಿದ್ದೀರಿ? ನಾವು ಒಂದು 2-3 FAOಗಳಿಗೆ ವಿಸಿಟ್ ಮಾಡಿದ್ದೀನಿ ಸರ್, ಬೇರೆ ಬೇರೆ ಊರುಗಳಲ್ಲೆಲ್ಲ. ಮತ್ತು ಬೇರೆ ಬದನೆಕಾಯಿ ಬೇಕು, ಒಂದು ಲಾರಿಯಷ್ಟು ಬದನೆಕಾಯಿ ಬೇಕು, ಲಾರಿಯಷ್ಟು ಪಪ್ಪಾಯಿ ಬೇಕು. ರೈತ ಎಷ್ಟು ಬೆಳಿತಾನ ಬಹಳ ಆದ್ರೆ ಒಂದು 10-20 ಟ್ರೇ ಬೆಳಿತಾನ. ಸೊ ನಾವು ರೈತರ ಜೊತೆ ಅದನ್ನ ಮಾತಾಡ್ತಾ ಇದೀವಿ, ಅದ್ರ ಸಲುವಾಗಿ ಮಣ್ಣಿನೊಂದಿಗೆ ಮಾತುಕತೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಟ್ಲೀಸ್ಟ್ ಬೀಜೋಪಚಾರ ಎಲ್ಲ ನಾವು ಈ ರೀತಿ ಮಾಡಿದೆವು ಅಂದ್ರೆ ವೈಜ್ಞಾನಿಕವಾಗಿ ಅವ್ರು ಮಾಡಿದ್ರಂದ್ರ ಆ ಖರೀದಾರರು ನಮ್ಮಲ್ಲೇ ರೇಟ್ ಫಿಕ್ಸ್ ಮಾಡಿಬಿಡುದು. ಅದು 20 ರೂಪಾಯಿ ಕೆಜಿ ಹಂಗ, ಅದು ಮಾರ್ಕೆಟ್ ನಾಗ 5 ರೂಪಾಯಿ ಆದ್ರೂ ಅವ್ 20 ರೂಪಾಯಿ ತಗೋಬೇಕು, ಮಾರ್ಕೆಟ್ ನಾಗ 50 ರೂಪಾಯಿ ಆದ್ರೂ ರೈತ 20 ರೂಪಾಯಿ ಕೊಡಬೇಕು. ಸೊ ಈ ರೀತಿ ಒಂದು ಕಂಡೀಷನ್ ಮ್ಯಾಗ ಅದನ್ನ ಮಾಡ್ತೀವಿ. ಸೊ ಅದರಲ್ಲಿಂದ ದೊಡ್ಡ ಲಾಭ ಆಗ್ತೈತಿ. ಆ ರೀತಿ ನಾವು ಬಹಳಷ್ಟು ರೈತರನ್ನ ಈ ಒಂದು ಸಂಘದಲ್ಲಿ ಮಣ್ಣಿನೊಂದಿಗೆ ಮಾತುಕತೆ ರೈತ ಸಮಿತಿ ಅಂತ ಹೇಳಿ ಒಂದು ಮಾಡಿಕೊಂಡು ಏನೇನು ಇದು ಅದಾವ ಸಹಾಯ ಸಹಕಾರ ಅದಾವು. ಸೊ ಅವ್ರು ರೈತರಿಗೆ ನಮ್ಮಲ್ಲಿ ಬಹಳಷ್ಟು ಮಾಹಿತಿಯನ್ನು ನಮ್ಮ ಸಂಘದ ವತಿಯಿಂದ ಅವ್ರಿಗೆ ಕೊಡ್ತೇವೆ. ಒಂದು ಕೃಷಿ ಹೊಂಡವನ್ನ ಮಾಡಬೇಕು, ನೀರನ್ನು ಸಂಗ್ರಹ ಮಾಡಬೇಕು ಅನ್ನುವಂತಹ ಸ್ಫೂರ್ತಿ ಯಾಕೆ ಬಂತು ನಿಮಗೆ, ಅದರ ಬಗ್ಗೆ ಯಾಕೆ ನೀವು ತಲೆ ಕೆಡಿಸಿಕೊಂಡ್ರಿ, ಮತ್ತೆ ಅದೆಲ್ಲ ಹೆಂಗ ಶುರುವಾಗಿ ಹೆಂಗ ಕಂಪ್ಲೀಟ್ ಆಯ್ತದು, ಯಾವ ರೀತಿ ಕೆಲಸ ಮಾಡಿದ್ರಿ ತಾವು? ಸರ್, ನಮ್ಮಲ್ಲಿ ಬಹಳಷ್ಟು ಮಳೆಯಾಗಿ ನೀರ ಬಹಳ ವೇಸ್ಟ್ ಆಗಿ ಹೋಗ್ತಿತ್ತು. ರಾಜಸ್ಥಾನ ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ನಮಗ ಅದು ಬಹಳ ಏನಪ್ಪ ಎಷ್ಟು ನೀರ್ ಹರಿದು ಹೋಗ್ತದ. ಆಮೇಲೆ ಬೇಸಿಗೆಯಲ್ಲಿ ನಮಗ್ ನೀರ್ ಇರುವುದಿಲ್ಲ, ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರ್ ಹರಿದು ಹೋಗ್ತದ. ನಮ್ ಪ್ರಧಾನಮಂತ್ರಿಗಳು ಹೇಳದಂಗ ಪರ್ ಡ್ರಾಪ್ ಪರ್ ಕ್ರಾಪ್ ಅಂತ ಹೇಳಿ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವೇನ್ ಮಾಡಿದೀವಿ, ಯಾಕೆ ಇದನ್ನ ನೀರ ಇದು ಮಾಡಬಾರದು ಅಂತ ಹೇಳಿ ಒಂದು ವಿಚಾರ ಮಾಡಿದಾಗ ಸಾಕ್ತೈತಿ ಅಂತ ಹೇಳಿದ್ರು ಅವರು. ಆದ್ರೂ ಕೂಡ ನಾವು ಅದನ್ನ ಮಾಡಿ ಸುಮಾರು 45 ದಿವಸಗಳವರೆಗಿನೆ 100 ಮೀಟರ್ ಬೈ 100 ಮೀಟರ್ ಮತ್ತು ಡೆಪ್ತ್ 3 ಅಂದ್ರೆ 10 ಫೂಟ್ ಸೊ ಹಿಂಗೆಲ್ಲ ಮಾಡಿದೇವಿ. ಆಮೇಲೆ ಬೇರೆ ರೈತರು ಯಾರು ಗರ್ಸೋದ್ ಕೇಳ್ತಾರ, 100 ರೂಪಾಯಿ ಒಂದ್ ಟ್ರ್ಯಾಕ್ಟರ್, 200 ರೂಪಾಯಿ ಎಲ್ಲ ಹಿಂಗ್ ಕೊಟ್ಟು ಅದ್ದು ಇನ್ಕಮ್ ಆಯ್ತು. ಮತ್ತೆ ಅದು ಹೆಚ್ಚು ನೀರ್ ಹಿಡಿತಕ್ಕಂತ ಕೆಲಸವನ್ನು ಮಾಡ್ತೀವಿ. ವಿಲಿಯಂ ರಾಜಶೇಖರ್ ಅವರು ಬಹಳ ಸಹಾಯ ಮಾಡಿದ್ರು, ಈಗಿನ ಸಿಬಿ ಪಾಟೀಲ್ರು ಬಹಳಷ್ಟು ಸಹಾಯ ಸಹಕಾರವನ್ನು ನಮ್ಮ ಅವರು ಬಂದ್ರ ನಮ್ಮ ಸಂಘಕ್ಕೆ ಬಂದು ವಿಸಿಟ್ ಕೊಟ್ರೆ ನಾವು ನಿಮ್ ಜೊತೆ ಇಲಾಖೆಗೆ ಬಂದು ಎಲ್ಲಾ ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳೇ ಅದಾರ. ಸೊ ಅವ್ರ ಜೊತೆ ಸೇರಿ ನಾವು ನಮ್ಮಲ್ಲಿ ಈ ಮೊಳೆ ಕೊಯ್ಲು ನೀರು ಡ್ರಿಪ್ ಮಾಡಬಹುದು, ಪೈಪ್ಲೈನ್ ಇಂತ ಎಲ್ಲಾ ಹತ್ತು ಹಲವಾರು. ಯಾವಾಗಿಂದ ಈ ಕೃಷಿ ಹೊಂಡದ ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದೀರಿ, ಎಷ್ಟು ಸಮಯ ಆಯ್ತು? ನಾನು ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಇದ್ದೆ 2008ರಲ್ಲಿ. ಸೊ 2008ರಲ್ಲಿನೆ ನಾನು ಈ ಒಂದು ಕೃಷಿ ಹೊಂಡವನ್ನ ಮಾಡಿ ಅವಾಗಿನಿಂದ ನಾನು ಇದನ್ನು ಉಪಯೋಗ ಮಾಡ್ಕೊತಾ ಇದ್ದೇನೆ. 2008 ಅಂದ್ರೆ 14 ವರ್ಷ ಆಯ್ತು. ಸೊ 14 ವರ್ಷದಿಂದ ನಾವು ಅದನ್ನ ಉಪಯೋಗ ಮಾಡ್ಕೊತಿದ್ದೇವೆ. ಮಳಿ ಇಲ್ಲಾರಾಗ ತುಂಬುದಲ್ಲದ, ಮಳಿ ಆದಾಗ ಫಸ್ಟ್ ಕ್ಲಾಸ್ ತುಂಬುತ್ತದ. ಅದು ತುಂಬಿದ್ರೆ ಸುಮಾರು ಒಂದಿಸ್ತಾರ. ನಾವು ಈ ತೋಟಗಾರಿಕೆ ಇಲಾಖೆಯವರಿಗೆ ಹರಿಸ್ತೇವೆ, ಅವ್ರದ್ದು ಫೋಟೋ ಇಟ್ಟು ಪೂಜೆ ಮಾಡಬೇಕು. ಸೊ ಅವ್ರು ಮಾಡೋದ್ರಿಂದ ನಮ್ಮ 36 ಎಕರೆ ಒಳಗೆ ಸುಮಾರು ಒಂದು 2 ಎಕರೆ 1 ಎಕರೆ ಇಟ್ಟೆ ನಾವು ಇದು ಮಾಡ್ತಿದ್ದೇವೆ ನೀರಾವರಿ. ಸುಮಾರು ಇವತ್ತು ಒಂದು 10-15 ಎಕರೆವರೆಗೂ ಮಾಡ್ಕೊಂಡು ಸಾಕಷ್ಟು ಬೆಳೆಯನ್ನ ನಾವು ಬೆಳಿತೇವೆ ಇವತ್ತು. ಈಗ ತಾವು ಹೇಳಿದ್ರಿ ಸುತ್ತಮುತ್ತಲ ರೈತರಿಗೂ ಕೂಡ ಬಹಳಷ್ಟು ಅನುಕೂಲ ಆಗಿದೆ ಅಂತ ಹೇಳಿ, ಅಂತರ್ಜಲ ಎಷ್ಟು ಏರಿಯಾದೊಳಗೆ ತಮಗ ಒಂದು ನೀರಿನ ಒಂದು ಪಸೆ ಇರುವುದು ಗೊತ್ತಾಗಿದೆ ಅಂತ. ಸುಮಾರು ನಮ್ಮ ತೋಟ ನಂತು ಬಾವಿ ಹಾಳು ಬಿದ್ದು ಅಲ್ಲೆಲ್ಲ ಕಟ್ಟಿಗೆ ಗಿಟ್ಟಿಗೆ ಒಡೆದು ಓಡ್ತಿದ್ದವ. ನಮ್ದು ಹೊಂಡ ಆದ್ಮ್ಯಾಗ ನೀರು ಉಪಯೋಗ ಮಾಡಿ 7-8 ಎಕರೆ ನೀರಾವರಿ ಮಾಡ್ತಾನ. ಈ ಕಬ್ಬು ಹಚ್ಚಾನ. ಸೊ ನೀರಿನ ಉಪಯೋಗ ಎಲ್ಲ ಅವರಿಗೆ ಆಗ್ಲಾಕತ್ತದ. ಸೊ ಇದ್ರಲ್ಲಿಂದ ರೈತರಿಗೆ ಬಹಳಷ್ಟು ಬದಲಾವಣೆಗಳಾದವು. ಅದೇ ರೀತಿಯಾಗಿ ಪರಿವರ್ತನೆ ಬೇರೆ ರೈತರ ಹೊಲದಲ್ಲಿ ಕೂಡ ತಾವು ನೋಡ್ತಾ ಇದ್ರಿ, ಸಾಕಷ್ಟು ಬದಲಾವಣೆ ಸಕಾರಾತ್ಮಕವಾದಂತಹ. ಇಲ್ಲಷ್ಟೇ ಅಲ್ಲ, ಬೇರೆ ಏರಿಯಾದೊಳಗೆ ಇಲ್ಲ ನಾವು ಕೃಷಿ ಹೊಂಡ ಮಾಡ್ತೀವಿ ಅಥವಾ ನಾವು ನೀರಿನ ಸಂಗ್ರಹ ಮಾಡ್ತೀವಿ ನೀರು ಉಳಿಸುವಂತಹ, ಕೆಲವೊಂದು ಪೇಪರ್ ದವರು ಅದನ್ನ ಒಂದು ರಿಪೋರ್ಟ್ ಮಾಡಿದ್ರು, ಮಳೆ ಕೊಯ್ಲು ನೀರನ್ನ ಇಷ್ಟು ಕೊಟ್ರಿ ನೀರು ಸಂಗ್ರಹ ಮಾಡಿ ಅದ್ರದ್ದು ಉಪಯೋಗ ಮಾಡ್ಕೋತಾರ ಅಂತೇಳಿ. ಸೊ ಅದಾದ್ಮೇಲೆ ಬಹಳಷ್ಟು ಮಂದಿ ನಮ್ಮಲ್ಲಿ ಬಂದು ಅದನ್ನ ನೋಡ್ಕೊಂಡು ನಾವು ಮಾಡ್ತೀವ್ರಿ ಏನ್ ಮಾಡ್ತೇವೆ, 5-6 ಎಕರೆ ಜಮೀನ್ ಇದ್ದವರಿಗೆ ಇದು ಒಂದು 2-3 ಎಕರೆ ಹೋಗ್ಬಿಡ್ತೈತಿ. ಸೊ ಅಂತ ರೈತರಿಗೆ ಸ್ವಲ್ಪ ಸಮಸ್ಯೆ ಆಗದ. ಮತ್ತೆ ಅವ್ರಿಗೆ ಸಣ್ಣ ಸಣ್ಣ ಕೃಷಿ ಹೊಂಡಗಳಾವ, 21 ಮೀಟರ್ ಬೈ 21, 40 ಬೈ 50. ಸೊ ತೋಟಗಾರಿಕೆ ಇಲಾಖೆಯಲ್ಲಿ ಏನಾದವು, ಬೇರೆ ಬೇರೆ ಕಡೆ ಏನಾದವು, ಆ ರೀತಿ ಬಹಳಷ್ಟು ಜನ ರೈತರು ಅದನ್ನ ಮಾಡ್ಕೊಳಕತ್ತಾರೆ. ಸರ್, ಹಚ್ಚಿಕೊಂಡವರು ಯಾರಾದರೂ ತಮ್ಮ ಜೊತೆ ಮಾತಾಡಬೇಕು, ತಮ್ಮ ಸಲಹೆ ಸೂಚನೆ ತಗೋಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ನಂದು ಸಂಗನಗೌಡ ಚಿಕ್ಕೋಣ ಅಂತ ಹೇಳಿ ಬಸವನ್ ಬಗ್ಗೆ. ಈ ಮೊಬೈಲ್ಗೆ ಯಾರಾದರೂ ಕರೆ ಮಾಡಿದ್ರೆ ನಾನು ಅವ್ರಿಗೆ ಏನು ಸಲಹೆ ಸೂಚನೆ ಅಥವಾ ಮಾಹಿತಿಯನ್ನ ನಮ್ಗಿಂತ ಸಾಕಷ್ಟು ಸೃಷ್ಟಿ ಮಾಡ್ತಾ ಏನು ಕೊಡ್ತಾ ಇದ್ದಾನೆ ಅದನ್ನೇ ಸಂಗ್ರಹ ಮಾಡಿ ಉಪಯೋಗನ ನಾವು ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ರೈತರು ಗಳಿಸ. ಅಲ್ಲಿ ಹೋದಾಗ 1500 ರೂಪಾಯಿ ಪಗಾರ ಕೊಡ್ತಿದ್ರು ಅವಾಗ. ಸೊ ಅದು ಯಾಕಪ್ಪ, ನಮ್ದು ಇಷ್ಟೆಲ್ಲ ಜಮೀನ್ ಇಟ್ಕೊಂಡು ನಾವ್ ಯಾಕೆ ಮತ್ತೊಮ್ಮೆ ಕೆಳಗೆ ಯಾರೇ ಬೇರೆಯವರು ಎಲ್ಲ ನಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಒಬ್ಬ ರೈತ ಸುಮಾರು 20 ವರ್ಷದಿಂದ ನಮ್ಮ ಪಾರ್ಟ್ನರ್ ಆಗಿ ಇವನ್ನ ಬಿಟ್ಟು ಬಂದು ನಾ ಈ ರೀತಿ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀನಿ ಅಂತ ಹೇಳಕ್ ನನಗೆ ಬಹಳ ಸಂತೋಷ ಅನಿಸ್ತದ. ಮೆಕ್ಯಾನಿಕಲ್ ಕೃಷಿ ಅಭಿವೃದ್ಧಿ ಒಳಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳಿ ತಮಗೆ ಅನಿಸ್ತದ? ಅನಿಸ್ತದಲ್ರಿ, ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಜ್ಞಾನ ಸಂಪಾದನೆ ಆಗಬೇಕಾದ್ರೆ ನಮ್ಗೆ ಶಿಕ್ಷಣ ಬಹಳ ಮಹತ್ವ ಅದ. ಈಗ ಬಹಳಷ್ಟು ಮಂದಿ ಏನ್ ಮಾಡ್ಲಾತೀವಿ ಅಂದ್ರೆ ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು, ಅದು ಇದು ಆಗಬೇಕು ಅಂತ ಎಲ್ಲರೂ ಹೇಳ್ತಾರ. ಆದ್ರೆ ರೈತ ಆಗಬೇಕು ಅಂತ ಯಾರು ಹೇಳುವುದಿಲ್ಲ. ನಾವೇನ್ ಮಾಡ್ತೇವೆ ಅಂದ್ರೆ ಯಾವ ದೊಡ್ಡದನ್ನ ಅವ್ನು ತಗೊಂಡ್ ತಂದು ಈ ಒಕ್ಕಲ್ತನಕ್ಕೆ ಹಾಕ್ತೇವೆ. ಆದ್ರೆ ತಮಗ ಒಂದು ವಿಷಯ ನಾನು ಹೇಳಿಕ್ ಇಚ್ಛೆ ಪಡ್ತ, ಒಂದು ಕಾಳ ಜ್ವಾಳ ಹಾಕಿ ಸಾವಿರ ಕಾಳ ಜ್ವಾಳ ತೆಗಿ ಅಂತ ಮಷಿನ್ ಬಂದಿಲ್ಲ. ಅದು ಎಲ್ಲಾದ್ರೂ ತೆಗಿಬೇಕಾದ್ರೆ ಇದು ಭೂಮಿ ತಾಯಿ ಒಡಲಲ್ಲೇ ತೆಗಿಬೇಕು, ಈ ಭೂಮಿ ತಾಯಿಯಿಂದ ತೆಗಿಬೇಕು, ಅದು ರೈತನೇ ಇಂದನೇ ಅದು ಸಾಧ್ಯ. ಅದಕ್ಕೆ ಹೇಳ್ತಾರ ಭಗವಂತ ಅವ ದೇವ್ರ, ಅವನ್ ಬಿಟ್ರೆ ಎಣ್ಣೆ ದೇವ್ರ ಯಾರು ಅಂದ್ರೆ ರೈತ. ಇರ್ಬಿ 84 ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಕೊಡ್ತಕ್ಕಂತ ಅನ್ನೋದು ಇದು ಮತ್ತೆ ಆಹಾರನೇ ತಿನ್ಬೇಕು. ಸೊ ಅದಕ್ಕೆ ಎಲ್ಲಾ ಫ್ಯಾಕ್ಟರಿ ಓನರ್ಗಳಿಗೆ, ಎಲ್ಲಾ ನೌಕರದಾರಿಗೆ, ಶ್ರೀಮಂತರಿಗೆ, ರೈತರನ್ನ ಮನಗು ಹೊತ್ನಾಗ ಊಟ ಮಾಡುವ ಹೊತ್ನಾಗ ನೆನದ ಮಕ್ಕೋರಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ. ಸಂತೋಷ ಸಂಗನಗೌಡರೆ, ಈಗ ತಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಂತವರು, ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಈ ಸಣ್ಣ ಪುಟ್ಟ ಮಷೀನ್ಗಳು, ಯಾಕಂತಂದ್ರೆ ಇಂದಿನ ದಿವಸ ಮಷೀನ್ಗಳ ಒಂದು ಮಹತ್ವ ಬಹಳ ಅದ ನಮ್ಮ ಕೃಷಿ ಒಳಗ, ಕೂಲಿ ಆಳುಗಳ ಸಮಸ್ಯೆ ಆಗಿರ್ತದ. ಅಂತ ಒಂದು ಸಂದರ್ಭದೊಳಗ ಒಂದು ಸಣ್ಣ ಒಂದು ಪರಿಕರ ಅವರಿಗಿತ್ತು, ಸಾಧನ ಇತ್ತು ಅಂತಂದ್ರೆ ಅವರ ಸಾಕಷ್ಟು ಸಮಸ್ಯೆಗಳು ದೂರ ಆಗ್ತಾವ. ಅಂತ ಒಂದು ನಿಟ್ಟಿನೊಳಗ ಈ ತಮ್ಮ ಒಂದು ಇಂಜಿನಿಯರಿಂಗ್ ಏನು ಶಿಕ್ಷಣ ಅದ ಕೃಷಿ ಇಲ್ಲ? ನಾನು ಪೂರಾ ಅದು ಇಂಜಿನಿಯರಿಂಗ್ ಮುಗಿದ ಮೇಲೆ ನಾನು ಇದು ಒಕ್ಕಲ್ತನಕ್ಕೆ ಬಂದೆ. ಆಮೇಲೆ ಇದೇ ಡ್ರಿಪ್ ಅವು ಇವೆಲ್ಲ ಇದರಲ್ಲಿ ಮಾಡ್ತೀನಿ. ಬೇರೆಯವರು ಯಾರು ಮಾಡ್ತಾರಲ್ಲ, ಈಗ ಉಳ್ಳಾಗಡ್ಡಿ ಬಿತ್ತು ಮಷಿನ್ಗಳಿರ್ಬೋದು ಅಥವಾ ಯಾವ್ದು ಎಣ್ಣೆ ಸ್ಪ್ರೇ ಮಾಡ್ತಕ್ಕಂತ ಮಷಿನ್ಗಳಿರ್ಬೋದು, ಆಮೇಲೆ ಇದು ಕುಡಿಚಿ ಹುಟ್ಟುವಂತ ಮಷಿನ್ ಇರ್ಬೋದು, ಅವರು ಬೇರೆ ಬೇರೆ ಕಡೆಯಿಂದ ತಂದು ಈ ನಮ್ಮ ಸೊಸೈಟಿಯಿಂದನೇ ಅವರಿಗೆ ಉಚಿತವಾಗಿ ಮತ್ತು ಕಡಿಮೆ ಇದರಲ್ಲಿ ಅವರಿಗೆ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತೀನಿ. ನಾನೊಂದು ಕೂರಿಗಿ ಹರಗುದು ಇಂತಾವೆಲ್ಲ ಮಾಡ್ತಾರ, ಏನು ಮಷಿನರಿ ಅದನ್ನ ನಾವೇನು ಮಾಡಿಲ್ಲ. ಆತ್ಮೀಯರೆ, ಸಂಗನಗೌಡ ಚಿಕ್ಕಂಡವರನ್ನ ತಾವು ಮಾತಾಡಿಸಬಹುದು. ಅದಕ್ಕಾಗಿ ಅವರು ಏನ್ ಮೊಬೈಲ್ ನಂಬರ್ ಹೇಳಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9408733486 ಈ ನಂಬರ್ ಅನ್ನ ತಾವು ಕೆಲಸವನ್ನ ಮಾಡಿ ಉಳಿದವರಿಗೆಲ್ಲ ಮಾದರಿಯಾಗಿದ್ದೀರಿ. ತಮ್ಮ ಈ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಕೃಷಿಕರಿಗೆ, ನಮ್ಮ ರೈತನಿಗೆ ಇರುವಂತಹವು ಇವುಗಳನ್ನ ಕಾಯ್ದುಕೊಂಡು ಉಳಿಸಿಕೊಂಡು ಹೋಗುವಲ್ಲಿ ಅವರು ಬಹಳ ಕೆಲಸ ಮಾಡಬೇಕಾಗ್ತದೆ. ಶ್ರಮ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸುಂಬಗೆವಾಡಿಯ ಹಿರಿಯ ಕೃಷಿಕ ಸಂಗನಗೌಡ ಚಿಕ್ಕೊಂಡ ಅವರ ಅನುಭವವನ್ನು ಆಲಿಸಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ರೋಳಿ. ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆದರೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನನ್ನ ತಂದೆ ಯಾವಾಗಲೂ ನನಗೆ ಹೇಳುತ್ತಾರೆ, ಒಂದೋ ನಂಬರ್ 1 ಆಗು ಅಥವಾ ಲಕ್ಷಾಂತರ ಜನರಲ್ಲಿ ಒಬ್ಬನಾಗು. ನನ್ನನ್ನು ನಂಬರ್ 1 ಮಾಡಲು ಅವರು ತನ್ನ ಆಸೆಗೆ 2ನೇ ಆದ್ಯತೆ ನೀಡಿದರು. ಯಾವತ್ತೂ ರಾಜಿ ಮಾಡಿಕೊಳ್ಳಲಿಲ್ಲ ಆಗಿದೆ, ಏಕೆಂದರೆ ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು. ಹಾಗಾಗಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ದೇಶದ ನಂಬರ್ 1 ಅಲ್ಟ್ರಾಟೆಕ್. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಹೈ ಔರ್ ಇಸ್ಸೆ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕು ಸೆ ಮಿಲ್ನೆ ವಾಲಾ ಕುಚ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೆ ಬನ್ ಸಕ್ತಿ ಹೈ ಸಜಾ. ತಂಬಾಕು ಆಜ್ ಹೀ ಛೋಡೆ. ಅಧಿಕ ಜಾನಕಾರಿ ಔರ್ ಮದದ್ ಕೆ ಲಿಯೆ ಟೋಲ್ ಫ್ರೀ ನಂಬರ್ 1800-11-2356 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಶನ್ ದ್ವಾರಾ ಜನಹಿತ್ ಮೇ ಜಾರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಗದಗ್ ಬೆಟಗೇರಿಯ ಮಾರುತೆಪ್ಪ ಬಿ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸನಾಧಿ ವಾದನವನ್ನು.